ಕೇಳುಗಾರ ರೈತ ಬಾಂಧವರಿಗೆ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಅವಿನಾಶ್ ಟಿಜಿ ಅಂತಂದು. ಸೊ ನಾನು ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಸಸ್ಯ ಸಂರಕ್ಷಣಾ ತಜ್ಞನಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಸೊ ಇಂದಿನ ಒಂದು ಸಂಚಿಕೆಯಲ್ಲಿ ಅಡಕೆಯಲ್ಲಿ ನುಸಿ ನಿರ್ವಹಣೆ, ನುಸಿಗಳಲ್ಲಿ ಪ್ರಮುಖವಾಗಿ ಎರಡು ರೀತಿಯ ನುಸಿಗಳನ್ನು ನಾವು ಅಡಿಕೆಯಲ್ಲಿ ಕಾಣಬಹುದಾಗಿದೆ. ಒಂದಿದು ಕೆಂಪು ಜಡ ನುಸಿ ಅಂತಂದು ಕರಿತೇವೆ, ಎರಡನೇದಾಗಿ ಬಿಳಿ ನುಸಿ ಅಂತಂದು. ಸಾಮಾನ್ಯವಾಗಿ ನುಸಿಗಳನ್ನು ಈ ಒಂದು ಸಸಿ ಗಿಡಗಳಲ್ಲಿ ಹೆಚ್ಚಾಗಿ ಕಾಣಬಹುದಾಗಿದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ತೋಟಗಳಲ್ಲೂ ಕೂಡ ನಾವು ಇವುಗಳನ್ನು ಕಂಡಿದ್ದೇವೆ. ಆದರೆ ಪ್ರಮುಖವಾಗಿ ಸಸಿ ಗಿಡಗಳಲ್ಲಿ ಇದರ ಒಂದು ಬಾಧೆ ಹೆಚ್ಚಾಗಿರುತ್ತೆ. ಸೊ ಇದನ್ನು ಗುರುತಿಸೋದು ಯಾವ ರೀತಿ ಅಂತಂದ್ರೆ ಈ ಒಂದು ಬಡ್ಡೆ ಎಲೆಗಳೇನಿರ್ತವೆ, ಸೊ ಅದರ ಕೆಳಭಾಗದಲ್ಲಿ ಒಂದು ಗರಿಗಳನ್ನು ನಾವು ಈ ಮುಟ್ಟಿ ಈ ರೀತಿ ಸವರಿದಾಗ ನಮಗೆ ನಮ್ಮ ಬೆರಳುಗಳ ಮೇಲೆಲ್ಲ ಕೆಂಪು ರೀತಿಯ ಒಂದು ಬಣ್ಣ ಅಂಟಿತು ಅಥವಾ ಕೆಂಪು ರೀತಿಯ ಬಣ್ಣ ನಮಗೆ ಕಾಣಿತು ಅಂತಂದ್ರೆ ಸೊ ಅದು ನಾವು ಕೆಂಪು ನುಸಿ ಅಂತಂದು ಹೇಳಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಬಿಳಿ ನುಸಿಯ ಬಾಧೆನೂ ಕೂಡ ನಮಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಒಂದು ಬಿಳಿ ನುಸಿ ಕೆಂಪು ನುಸಿಯ ರೀತಿಯಲ್ಲಿ ಯಾವುದೇ ರೀತಿಯಾದ ಒಂದು ಕೆಂಪು ಬಣ್ಣ ಬರೋದಿಲ್ಲ. ನಾವು ಎಲೆ ಕೆಳಭಾಗದಲ್ಲಿ ಮುಟ್ಟಿ ನೋಡಿದಾಗ ಯಾವುದೇ ರೀತಿ ಕೆಂಪು ಬಣ್ಣ ಆಗೋದಿಲ್ಲ. ಆದರೂ ಕೂಡ ಎಲೆಗಳು ತುದಿಯಿಂದ ಒಣಗಲಿಕ್ಕೆ ಪ್ರಾರಂಭಿಸ್ತವೆ. ಸೊ ಇದು ಒಂದು ಬಿಳಿ ನುಸಿಯ ಒಂದು ಲಕ್ಷಣ. ನೀವು ಕೇವಲ ಕೆಂಪು ಬಣ್ಣ ಬಂದರೆ ಮಾತ್ರ ನುಸಿಯ ಬಾಧೆ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಬಿಳಿ ನುಸಿಯೂ ಕೂಡ ಕೆಂಪು ನುಸಿಯೂ ಅಷ್ಟೇ ಅದು ಬಾಧೆಯನ್ನ ಮಾಡ್ತಾ ಇದೆ. ಸೊ ಹಂಗಾಗಿ ಸ್ಪೆಷಲಿ ಈ ಒಂದು ಬಡ್ಡೆ ಎಲೆಗಳು ತುದಿಯ ಭಾಗದಿಂದ ಉಣುತ್ತದೆ ಅಂತಂದ್ರೆ ತಾವುಗಳು ಈ ಒಂದು ನುಸಿಯನ್ನ ಗಮನಿಸಬೇಕಾದಂತಹ ಒಂದು ಅವಶ್ಯಕತೆ ಇರುತ್ತೆ. ಮತ್ತೆ ಅದಕ್ಕೆ ನಿಯಂತ್ರಣ ಕ್ರಮಗಳನ್ನು ಕೂಡ ತಾವು ಕಂಡುಕೊಳ್ಬೇಕಾಗುತ್ತೆ. ಸೊ ಇದರ ನಿರ್ವಹಣಾ ಕ್ರಮಗಳಲ್ಲಿ ಇದನ್ನ ನಾವು ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಸಮಗ್ರವಾಗಿ ನಿರ್ವಹಣೆ ಮಾಡತಕ್ಕಂತಹ ಅವಶ್ಯಕತೆ ಇದೆ. ಮೊದಲನೇದಾಗಿ ಬೇಸಿಗೆಯಲ್ಲಿ ಈ ಒಂದು ನುಸಿಗಳ ಬಾಧೆ ಹೆಚ್ಚಾಗಿರೋದ್ರಿಂದ ಬೇಸಿಗೆಯಲ್ಲಿ ನೀರಿನ ನಿರ್ವಹಣೆಯನ್ನು ನಾವು ಚೆನ್ನಾಗಿ ಮಾಡಬೇಕಾಗುತ್ತೆ. ಈಗೇನು ನೀವು ನೀರನ್ನು ಆ ಮಣ್ಣಿಗೆ ಅನುಗುಣವಾಗಿ ನಾವು ಸ್ವಲ್ಪ ಚೆನ್ನಾಗಿ ಬೇಸಿಗೆಯಲ್ಲಿ ನೀರನ್ನು ಕೊಟ್ಟು ಪೂರೈಸಿದ್ದೇ ಆದಲ್ಲಿ ಈ ಒಂದು ನುಸಿಯ ಬಾಧೆ ಕಡಿಮೆ ಆಗುತ್ತೆ. ಭೂಮಿಯಲ್ಲಿ ಉಷ್ಣಾಂಶ ಜಾಸ್ತಿ ಆದಷ್ಟು ಈ ಒಂದು ನುಸಿಗಳ ಸಂತತಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಂಗಾಗಿ ಯಾವುದಾದ್ರೂ ಒಂದು ಬೆಳೆಯನ್ನು ಅಂತರ ಬೆಳೆಯಾಗಿ ಈ ಒಂದು ಅಡಿಕೆಯಲ್ಲಿ ಬೆಳೆಯೋದ್ರಿಂದ ಮುಖಾಂತರನು ಕೂಡ ಈ ಒಂದು ನುಸಿಯನ್ನ ಹತೋಟಿಯನ್ನ ಮಾಡಬಹುದು. ಅದೇ ರೀತಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಪೋಷಕಾಂಶಗಳನ್ನು ಕೂಡ ಸಮಗ್ರವಾಗಿ ಒಂದು ಅಡಿಕೆಯಲ್ಲಿ ಪೂರೈಸಿದ್ದೇ ಆದರೆ ಈ ಒಂದು ನುಸಿಯನ್ನ ಹತೋಟಿ ಮಾಡಬಹುದು. ಬೇಸಿಗೆಯಲ್ಲಿ ಉಳುಮೆಯನ್ನ ಮಾಡಬಾರದು. ಬೇಸಿಗೆಯನ್ನು ಉಳುಮೆಯನ್ನು ಮಾಡಿದ್ದೇ ಆದಲ್ಲಿ ಸೊ ಈ ಮಣ್ಣಲ್ಲಿರ್ತಕ್ಕಂತಹ ಒಂದು ತೇವಾಂಶ ವಾತಾವರಣಕ್ಕೆ ಎಕ್ಸ್ಪೋಸ್ ಆಗ್ಬಿಟ್ಟು ಸೊ ನಮಗೆ ಟೆಂಪರೇಚರ್ ಮಣ್ಣಿನ ಉಷ್ಣಾಂಶ ಮತ್ತೆ ಜಾಸ್ತಿ ಆಗಂತ ಚಾನ್ಸಸ್ ಇರುತ್ತೆ. ಈ ಜಾಸ್ತಿ ಆಗಿದ್ದಕ್ಕಂತಹ ಟೆಂಪರೇಚರ್ ಈ ಒಂದು ನುಸಿಗಳ ಸಂತಾನೋತ್ಪತ್ತಿಗೆ ಪೂರಕವಾಗಿರೋದ್ರಿಂದ ನಾವು ಒಂದು ಮಣ್ಣಿನ ಒಂದು ಉಷ್ಣಾಂಶ ಹೆಚ್ಚಾಗದೇ ಇರತಕ್ಕಂಥದ್ದು ನೋಡ್ಕೊಳ್ಳದೆ ನಮಗೆ ಇದೊಂದು ಪ್ರಮುಖವಾದಂತಹ ನಿರ್ವಹಣಾ ಕ್ರಮ. ಇಷ್ಟೆಲ್ಲ ಆದ್ಮೇಲೂ ಕೂಡ ನಮಗೇನಾದರೂ ನುಸಿಯ ಬಾಧೆ ಕಂಡು ಬಂತು ಅಂತಂದ್ರೆ ನಮಗೆ ನುಸಿ ನಾಶಕಗಳು ಅಂತಲೇ ಕೆಮಿಕಲ್ಸ್ ಇದಾವೆ. ಸೊ ಅದರಲ್ಲಿ ಪ್ರಮುಖವಾದಂತಹ ನುಸಿ ನಾಶಕಗಳು ಯಾವುವು ಅಂತಂದ್ರೆ ಪ್ರೊಪರ್ಗೈಟ್ ಅಂತ ಬರುತ್ತೆ. ಸೊ ಇದನ್ನ 1 ಲೀಟರ್ ನೀರಿಗೆ 1.5 ml ಎಮ್ಮೆಗೆ ಮಿಶ್ರಣ ಮಾಡಿ ಎಲೆಗಳ ಕೆಳಭಾಗ ಮತ್ತು ಮೇಲ್ಭಾಗಗಳಿಗೆ ಚೆನ್ನಾಗಿ ಸಿಂಪರಣೆಯನ್ನ ಮಾಡೋದ್ರಿಂದ ಈ ಒಂದು ಹತೋಟಿಯನ್ನ ಮಾಡಬಹುದು. ಅದೇ ರೀತಿ ಎಕ್ಸಿಥಿಯೋಸಾಕ್ಸ್ ಅಲೋನ್ ಒಂದು ಮಾಲಿಕ್ಯೂಲ್ ಬರುತ್ತೆ. ಸೊ ಅದನ್ನು ಕೂಡ 1 ಲೀಟರ್ ನೀರಿಗೆ 1.5 ml ಹಂಗೆ ಮಿಕ್ಸ್ ಮಾಡ್ಕೊಂಡು ನಾವು ಸಿಂಪರಣೆ ಮಣ್ಣು ಮಾಡಬಹುದು. ಅದೇ ರೀತಿ ಸ್ಪೈರೋಮೆಸಿಫೆನ್ 1 ml ಪರ್ ಲೀಟರ್ ಹಂಗೆ, ಫೆನಜಾಕ್ವಿನ್ 1.5 ml ಪರ್ ಲೀಟರ್ ಹಂಗೆ ಮಿಶ್ರಣ ಮಾಡಿ ನಾವು ಸಿಂಪರಣೆಯನ್ನು ಮಾಡಿದ್ದೆ ಅದರಲ್ಲಿ ಈ ಒಂದು ನುಸಿಗಳನ್ನು ಹತೋಟಿ ಮಾಡಬಹುದು. ಇನ್ನೊಂದು ಒಂದು ಸೂಕ್ಷ್ಮವಾದಂಥ ವಿಚಾರ ಏನಪ್ಪಾ ಅಂತಂದರೆ ಈ ಒಂದು ನುಸಿಗಳ ಸಂತತಿ 10-12 ದಿವಸನೇ ಇರುತ್ತೆ. ನಿಮಗೆ ಇದನ್ನು ಸಂಪೂರ್ಣವಾಗಿ ಹತೋಟಿ ತರ್ತೀನಿ ಅನ್ನೋದು ಇದು ಸ್ವಲ್ಪ ಕಷ್ಟಕರ. ಸೊ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನುಸಿ ತಕ್ಷಣ ನಾವು ವರಿ ಮಾಡಂತ ಒಂದು ಅವಶ್ಯಕತೆ ಇಲ್ಲ. ಇದು ವಾತಾವರಣ ಒಂದ್ ಟೈಮು ಮಳೆ ಬರಕ್ಕೆ ಪ್ರಾರಂಭ ಆಗ್ತಿದ್ದಂಕಲೇ ಸೊ ಆಟೋಮೆಟಿಕಲಿ ಈ ಒಂದು ಸಂತಾನ ಕಡಿಮೆ ಆಗ್ತಾ ಹೋಗುತ್ತೆ, ಈ ಒಂದು ಪಾಪ್ಯುಲೇಷನ್ ಮೈಟ್ಸ್ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಈ ರೀತಿಯಾಗಿ ಸಮಗ್ರವಾಗಿ ನಿರ್ವಹಣೆಯನ್ನ ಮಾಡಿದ್ರೆ ಮಾತ್ರ ಈ ಒಂದು ನುಸಿಯನ್ನ ಒಂದು ಹತೋಟಿಯನ್ನ ಮಾಡಬಹುದು. ಸೊ ಈ ರೀತಿಯಾದಂತಹ ಯಾವುದೇ ಒಂದು ಬಾಧೆ ಇದ್ರೆ ನೀವು ನನ್ನನ್ನು ಕೂಡ ಸಂಪರ್ಕಿಸಬಹುದು. 9886022223. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಚಿತ್ರದುರ್ಗ, ಮಡಿಕೇರಿ, ಭದ್ರಾವತಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಚಿತ್ರದುರ್ಗದ ಬಸಪ್ಪ ಆಸ್ಪತ್ರೆಯಲ್ಲಿ ಇದೀಗ 24 ಗಂಟೆಗಳ ಕಾಲ ತುರ್ತು ವೈದ್ಯಕೀಯ ಚಿಕಿತ್ಸೆ ಅಲ್ಲದೆ ಆರೋಗ್ಯ ಸಮಸ್ಯೆಗಳಾದ ಹೃದಯ ವೈಫಲ್ಯ, ಅಸ್ತಮ, ಮಧುಮೇಹ, ಹೊಟ್ಟೆ ನೋವು, ಸಾಮಾನ್ಯ ಜ್ವರ ಸೇರಿದಂತೆ ಮೂತ್ರಪಿಂಡ ಮತ್ತು ಕೀಲು ಮೂಳೆ ಸಮಸ್ಯೆಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ದೊರೆಯುತ್ತಿದೆ. ಹೆರಿಗೆ, ಸಿಜೇರಿಯನ್ ಹೆರಿಗೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲಾ ರೀತಿಯ ಸ್ತ್ರೀ ರೋಗಗಳಿಗೆ ತಜ್ಞ ವೈದ್ಯರಿಂದ ಚಿಕಿತ್ಸೆ, ಫಿಸಿಯೋಥೆರಪಿ, ಸ್ಕ್ಯಾನಿಂಗ್, ಡೇ ಕೇರ್ ಜೊತೆಗೆ ಕೈಗೆಟಕುವ ದರದಲ್ಲಿ ವಿವಿಧ ವರ್ಗಗಳ ವಾರ್ಡ್ಗಳು ಲಭ್ಯವಿರುತ್ತದೆ. ಬಸಪ್ಪ ಆಸ್ಪತ್ರೆಯಲ್ಲಿ ಎಲ್ಲಾ ಕಂಪನಿಗಳ ಆರೋಗ್ಯ ವಿಮೆಗಳ ಜೊತೆಗೆ ಜ್ಯೋತಿ ಸಂಜೀವಿನಿ, ಯಶಸ್ವಿನಿ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಲಭ್ಯವಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 8548874444, ಮತ್ತೊಂದು ಮೊಬೈಲ್ ಸಂಖ್ಯೆ 8548894444. ಬಸಪ್ಪ ಹಾಸ್ಪಿಟಲ್, ಕೇರಿಂಗ್ ಲೈವ್ಸ್. ಇನ್ನು ಮುಂದೆ ಕೇಳಿ, ಸಾವಯವ ಕೃಷಿ ಅಳವಡಿಕೆ ಹಾಗೂ ದೃಢೀಕರಣ ಕುರಿತು ಹಿರಿಯೂರಿನ ಕೃಷಿ ಇಲಾಖೆಯ ಸಾವಯವ ಆಂತರಿಕ ನಿಯಂತ್ರಣ ವ್ಯವಸ್ಥಾಪಕರಾದ ಡಿ ಲೋಕೇಶ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಕೃಷಿ ಇಲಾಖೆಯ ICS ವ್ಯವಸ್ಥಾಪಕರಾದ ಹಿರಿಯೂರಿನ ಡಿ ಲೋಕೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಸಾವಯವ ಕೃಷಿ ಅಳವಡಿಕೆ ಹಾಗೂ ದೃಢೀಕರಣದ ಬಗ್ಗೆ ನಮ್ಮ ರೈತ ಬಾಂಧವರು ಸಾಕಷ್ಟು ಮಾಹಿತಿ ಅಂತ ತಿಳಿಸಿಕೊಡ್ತಾರೆ. ಲೋಕೇಶ್ ಅವರು ಈ ಕಾರ್ಯಕ್ರಮ ಸ್ವಾಗತ, ನಮಸ್ಕಾರ. ನಮಸ್ಕಾರ ಸರ್. ಲೋಕೇಶ್ ಅವರೇ, ಮೊದಲಿಗೆ ಈ ಸಾವಯವ ಕೃಷಿ ಅಂದ್ರೆ ಏನು? ಈ ಒಂದು ಸಾವಯವ ಕೃಷಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮ ರೈತರಲ್ಲಿ ಇದು ಏನೋ ನಾವು ಮಾಡಲಾರ್ದೆ ಇರ್ತಕ್ಕಂತ ಒಂದು ಕೃಷಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಇದು ಸಾವಯವ ಕೃಷಿ ಅಂದ್ರೆ, ನಮ್ಮ ಪೂರ್ವಿಕರು, ನಮ್ಮ ತಾತ ಮುತ್ತಾತರು ಏನ್ ಮಾಡ್ತಾ ಇದ್ರು, ಸಾಂಪ್ರದಾಯಿಕ ಕೃಷಿಯನ್ನ ನಾವು ಸಾವಯವ ಕೃಷಿ ಅಂತೀವಿ. ಮೂಲ ಉದ್ದೇಶ ಈ ರಾಸಾಯನಿಕಗಳಿಂದ ಮುಕ್ತವಾಗಿ ಮಾಡ್ತಕ್ಕಂತ ಕೃಷಿಯೇ. ಕೃಷಿ ತ್ಯಾಜ್ಯಗಳನ್ನ ಬಳಸಿ, ಬರ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಬಳಸಿ, ಅದನ್ನು ಗೊಬ್ಬರವಾಗಿ ಮಾರ್ಪಾಡು ಮಾಡಿ, ಅದನ್ನು ನಮ್ಮ ಜಮೀನಿನಲ್ಲಿ ಬಳಸಿ ಮಾಡ್ತಕ್ಕಂಥ ಕೃಷಿಗೆ ಸಾವಯವ ಕೃಷಿ ಅಂತ ನಾವು ಹೇಳ್ತೀವಿ. ಈಗ ಸಾಕಷ್ಟು ವರ್ಷಗಳಿಂದ ನಮ್ಮ ರೈತ ಬಾಂಧವರು ಈ ರಾಸಾಯನಿಕ ಕೃಷಿಯನ್ನು ಅಳವಡಿಸ್ಕೊಂಡ್ಬಂದಿದ್ದಾರೆ. ಇತ್ತೀಚೆಗೆ ಸಾಕಷ್ಟು ಜನ ಸಾವಯವ ಕೃಷಿ ಅಳವಡಿಸ್ಕೋಬೇಕಂತಂದರೆ, ಈ ಸಾವಯವ ಕೃಷಿ ಅಳವಡಿಕೆ ಮಾಡ್ಕೊಳೋದ್ರಿಂದ ನಮ್ಮ ರೈತ ಬಾಂಧವರಿಗೆ ಏನು ಅನುಕೂಲ ಅಂತೀರ? ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರು ರಾಸಾಯನಿಕ ಗೊಬ್ಬರಗಳ ಮಾರು ಹೋಗಿ ಇವತ್ತು ನಮ್ಮ ಜಮೀನುಗಳಲ್ಲಿ ಜೀವಗಳೇ ಇಲ್ಲದಾಗೆ ಆಗಿದೆ. ಈಗ ನಮ್ಮ ರೈತರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಭೂಮಿಯೂ ಕೂಡ ಒಂದು ಜೀವವಿರ್ತಕ್ಕಂತ ಒಂದು ವಸ್ತು, ಅದು ನಮ್ಗೆ ಅನ್ನ ಕೊಡ್ತಕ್ಕಂತ ಒಂದು ತಾಯಿ ಅನ್ನೋ ಒಂದು ವಿಚಾರವನ್ನೇ ಮರ್ತು ಬಿಟ್ಟಿದ್ದಾರೆ. ಈಗ ಎಲ್ಲದಕ್ಕೂ ತಗೊಂಡೋಗಿ ನಮ್ಮ ರೈತರು ಏನ್ ಮಾಡ್ತಾರೆ, ರಾಸಾಯನಿಕ ರೂಪದಲ್ಲಿ ಇವತ್ತು ಕಳೆನಾಶಕದವರೆಗೂ ಬಂದ್ಬಿಟ್ಟಿದ್ದಾರೆ. ಇವತ್ತು ನಾವೇನಾದ್ರೂ ಪ್ರಶ್ನೆ ಮಾಡಿದ್ರೆ, ಇವತ್ತೇನ್ ಮಾಡೋಣ ಸರ್, ನಮಗೆ ಕಾರ್ಮಿಕರ ಕೊರತೆ ಇದೆ, ಅದಕ್ಕೋಸ್ಕರ ಮನೆಯಲ್ಲಿ ನಾವು ಕೆಲಸ ಮಾಡೋಕ್ಕೆ ಜನ ಇಲ್ಲ, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇವತ್ತು ಟ್ರ್ಯಾಕ್ಟರ್ ಬೇಸಾಯ ಮಾಡ್ತೀವಿ, ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ತಂದಾಕ್ತೀವಿ ಅಂತ ಹೇಳಿ ಇವತ್ತು ಭೂಮಿನೂ ಕೂಡ ಎಲ್ಲ ಬರಡು ಮಾಡಿ, ಭೂಮಿಯಲ್ಲಿ ಕೂಡ ಯಾವುದೇ ಒಂದು ಜೀವ ಇಲ್ಲದ ರೀತಿಯಾಗಿ ನಿರ್ಜೀವವಾಗಿ ಇಟ್ಟಿರ್ತಕ್ಕಂಥ ಪರಿಸ್ಥಿತಿ ನಮ್ಮ ಎದುರಿಗೆ ಕಾಣ್ತಾ ಇದೆ. ಇದೇ ರೀತಿ ನಾವು ಇನ್ನು ಹೆಚ್ಚು ವರ್ಷಗಳ ಕಾಲ ನಾವು ರಾಸಾಯನಿಕ ಕೃಷಿಯನ್ನು ಮಾಡ್ತಾ ಹೋದ್ರೆ ನಮ್ಮ ಭೂಮಿಯಾಗಿರ್ಬೋದು ಅಥವಾ ನಮ್ಮ ಆರೋಗ್ಯದ ದುಷ್ಪರಿಣಾಮ ಆಗಿರ್ಬೋದು, ಯಾವ ರೀತಿ ತುಂಬಾ ತೊಂದರೆಗೀಡಾಗ್ತಾವ ಅಂತ ಹೇಳ್ತೀರ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇನ್ನ ನಾವು ಎಚ್ಚೆತ್ಕೊಳ್ದೇ ಇದ್ರೆ, ನಾವು ಸಾವಯವ ಕೃಷಿ ಕಡೆ ಮುಖ ಮಾಡದೇ ಇದ್ರೆ, ನಮ್ಮ ಮಕ್ಕಳಿಗೆ ನಾವು ಏನ್ ಬಿಟ್ಟೋಗ್ತೀವಿ ಅಂತ ತಿರುಗಿ ನೋಡಿದಾಗ ನಮ್ಮ ಮಕ್ಕಳಿಗೆ ನಾವು ಬಿಟ್ಟೋಗ್ತಕ್ಕಂಥ ಕೇವಲ ವಿಷಯವನ್ನ ಮಾತ್ರ. ನಾವು ಇವತ್ತು ಪ್ರತಿ ಒಂದು ಹಳ್ಳಿನಲ್ಲಿ ನೋಡ್ತಾ ಇದೀವಿ, ದನಗಳ ಸಂಖ್ಯೆ ಕಡಿಮೆ. ನಾವು ಮೊದಲೆಲ್ಲ ಏನ್ ಹೇಳ್ತಾ ಇದ್ವಿ, ತಿಪ್ಪೆ ಗೊಬ್ಬರಗಳು ಹೆಚ್ಚಾಗಿರ್ಬೇಕು, ದನ ಕರುಗಳು ಜಾಸ್ತಿ ಇರಬೇಕು. ಆಮೇಲೆ ಒಂದು ಗಾದೆ ಇದೆ ಹಳ್ಳಿ ಕಡೆ, ವ್ಯವಸಾಯ ಮನೆ ಮಂದಿ ಎಲ್ಲ ಸಹಾಯ ಅಂತ ಹೇಳಿ. ಮನೆ ಮಂದಿ ಎಲ್ಲ ಪ್ರತಿಯೊಬ್ರು ಒಂದೊಂದು ಭಾಗವಾಗಿ ಕೆಲಸ ಮಾಡಿದ್ರೆ ಕೃಷಿನಲ್ಲಿ ಖರ್ಚು ಕಡಿಮೆ ಆಗುತ್ತೆ, ಉತ್ತಮವಾದಂತಹ ಗೊಬ್ಬರವನ್ನ ತಯಾರು ಮಾಡಬಹುದು, ದನ ಕರುಗಳನ್ನ ನಾವು ಸಾಕಬಹುದು, ಆ ದನ ಕರುಗಳಿಂದ ಬರ್ತಕ್ಕಂಥ ತ್ಯಾಜ್ಯವನ್ನ ಬಳಸಿ ಗೊಬ್ಬರವನ್ನ ನಾವು ಜಮೀನಿಗೆ ಕೊಟ್ರೆ ಅಲ್ಲಿ ಉತ್ತಮವಾದಂತಹ ಫಲವತ್ತತೆ ಜಮೀನಲ್ಲಿರುತ್ತೆ, ಉತ್ತಮವಾದಂತಹ ಆಹಾರಗಳು ನಮಗೆ ಸಿಗುತ್ತೆ, ಆ ಆಹಾರವನ್ನ ನಾವು ಊಟ ಮಾಡಿದ್ರೆ ನೂರ್ ಕಾಲ ಬಾಳಬಹುದು. ಅದನ್ನ ನಮ್ಮ ಇವತ್ತು ರೈತಾಪಿ ವರ್ಗ ಮರ್ತಂತೆ ಕಾಣ್ತಾ ಇದೆ. ಅಂದ್ರೆ ಮೊದಲು ನಮ್ಮ ಪೂರ್ವಜರೆಲ್ಲ, ನಮ್ಮ ತಂದೆ ನಮ್ಮ ತಾತಾರೆಲ್ಲ ಹೆಚ್ಚು ಹೆಚ್ಚು ಈ ಜಾನುವಾರುಗಳ ಸಾಕಾಣಿಕೆ ಮಾಡ್ತಾ ಇದ್ರು, ಒಂದು ಸಮಗ್ರ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಳ್ತಾ ಇದ್ದ್ರಿಂದ ಇಲ್ಲಿವರೆಗೂ ನಮ್ಮ ಭೂಮಿ ಇನ್ನೂ ಜೀವಂತವಾಗಿತ್ತು, ಇವಾಗಲೂ ಇಳುವರಿ ಪಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತೀರ? ಈಗ ವ್ಯವಸಾಯ ಅಂದ್ರೆ ಅದಕ್ಕೆ ಒಂದು ಮಾನದಂಡ ಇದೆ. ವ್ಯವಸಾಯ ಅಂತ ಅಂತಂದ್ರೆ ಅವನು ಮಾಗಿ ಉಳುಮೆ ಮಾಡಬೇಕು ಫಸ್ಟ್, ಕಟಾವು ಆದ ನಂತರ ಅದರ ಹಿಂದೆನೆ ಮಾಗಿ ಉಳುಮೆ ಅಂತ ಮಾಡಬೇಕು. ಮಾಗಿ ಉಳುಮೆ ಅಂದ್ರೆ ಮೊದಲೆಲ್ಲ ನಮ್ಮ ರೈತರು ನಾಲ್ಕೈದು ಜನ ಜೊತೆಯಾಗಿ ಚಂದ್ರ ಬೆಳಕಲ್ಲಿ ಎತ್ತುಗಳನ್ನ ಜೊತೆಯಾಗಿಬಿಟ್ಟು ಇವ್ರದ್ದು ಅವ್ರು ಮಾಡೋದು ಅವ್ರದ್ದು ಇವ್ರು ಮಾಡೋದು ಎಲ್ಲ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಐದು ಜೊತೆ ಎತ್ತುಗಳನ್ನ ಕಬ್ಬಿಣದ ನೇಗಿಲಿನಲ್ಲಿ ಮಾಗಿ ಉಳುಮೆ ಮಾಡಾರು. ಇವತ್ತು ಆ ಬದುಗಳಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಮರಗಳಲ್ಲಿ ಪಕ್ಷಿಗಳು ಕೂತಿರೋದು ಇವರು ಮಾಗೆ ಉಳುಮೆ ಮಾಡಿದ ಮೇಲೆ ಭೂಮಿಯಿಂದ ಬರ್ತಕ್ಕಂಥ ಎಲ್ಲ ಕೆಳಗಡೆ ಇರ್ತಕ್ಕಂಥ ಕ್ರಿಮಿ ಕೀಟಗಳನ್ನೆಲ್ಲ ಈ ಗಿಡಗಳಲ್ಲಿ ಕೂತಿರ್ತಕ್ಕಂಥ ನಮ್ಮ ಏನು ಪಕ್ಷಿಗಳಿದ್ವು ಅವನ್ನೆಲ್ಲ ತಿಂದುಬಿಟ್ಟು ರೈತನಿಗೆ ಒಂದು 30 ಭಾಗ ಎಲ್ಪ್ ಮಾಡ್ತಾ ಇದ್ವು. ನಂತರ ಈ ಮಳೆಗಾಲದಲ್ಲಿ ಬಂದಂತ ಮಳೆ ಬದಿನಲ್ಲಿ ನೀರು ಶೇಖರಣೆಯಾಗಿ ಈ ಮಾಗೆ ಉಳುಮೆ ಮಾಡಿದಕ್ಕಂತ ನೀರನ್ನೆಲ್ಲ ಕುಡಿದು ಇಂಗಿಬಿಟ್ಟು ಈ ಮನುಷ್ಯನಿಗೆ ವಾಡಿಕೆ ಮಳೆ ಬಂದಂತ ಮಳೆ ಒಂದ್ ಸರಿ ಮಳೆ ಬರೆದ್ರು ಅವರಿಗೆ ಉತ್ತಮವಾದಂತ ಬೆಳೆ ಕೈಗೆ ಸಿಗ್ತಾ ಇತ್ತು. ಈಗೇನಾಗಿದೆ ವಿಪರ್ಯಾಸ ಅಂದ್ರೆ ನಮ್ಮ ರೈತಾಪಿ ವರ್ಗದ ಜಮೀನುಗಳಲ್ಲಿ ಬದುಗಳೇ ಇಲ್ಲ, ಬದುಗಳ ನಿರ್ಮಾಣ ಮಾಡ್ಕೊಂತ ಇಲ್ಲ, ಗಿಡಗಳ ಸಾಕಾಣಿಕೆ ಆಗ್ತಾ ಇಲ್ಲ, ಇಂಥ ವಿಚಾರಗಳನ್ನ ನಮ್ಮ ರೈತರು ಮಾಡ್ತಾ ಇಲ್ಲ. ಜೊತೆಗೆ ಮೊದಲೆಲ್ಲ ನಮ್ಮ ಹಳ್ಳಿ ಕಡೆ ಹೇಳ್ತೀವಿ ಸರ್ಗ ಆಗ್ತೀವಿ ಅಂತ ಹೇಳಿ, ಆ ಸರ್ಗ ಅಂದ್ರೆ ನಮ್ಮ ಹಿರಿಯಕರು ಯಾಕೆ ಹೇಳ್ತಾ ಇದ್ರು ಅಂದ್ರೆ ಮನೆಯಲ್ಲಿ ಒಂದು ಸಿಹಿ ಊಟ ಮಾಡಿ ಏನ್ ಮಾಡಾರು ಎಲ್ಲಾ ತರದ ದವಸ ಧಾನ್ಯಗಳನ್ನ ಮಾಡಿ ಬೆರೆಸ್ಬಿಟ್ಟು ಮಜ್ಜಿಗೆ ಹಾಲನ್ನ ಮಿಕ್ಸ್ ಮಾಡಿ ಮೊಸರ ಒಲ್ಲ ತುಂಬಾ ಚೆಲ್ಕೊಂಬರೋರು, ಬದಿನ ಸುತ್ತ ಚೆಲ್ಕೊಂಬಿಡಾರು. ಅವಾಗ ಏನಾಗದು ಪಕ್ಷಿಗಳು ಆ ಧಾನ್ಯವನ್ನ ತಿನ್ಲಿಕ್ಕೆ ಬಂದ್ಬಿಟ್ಟು ಅದ್ರ ಜೊತೆ ಗಿಡದಲ್ಲಿರ್ತಕ್ಕಂತ ಕ್ರಿಮಿ ಕೀಟಗಳನ್ನ ಸಹ ತಿಂದೋಗ್ತಾ ಇತ್ತು. ಅಂದ್ರೆ ರೈತನಿಗೆ ಯಾವುದೇ ತೊಂದರೆ ಕೊಡದಂಗೆ ರೈತನಿಗೆ ಖರ್ಚಾಗದಂಗೆ ವ್ಯವಸಾಯವನ್ನ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇತ್ತು ಪರಿಸರ. ಬಟ್ ಇವತ್ತು ನಮ್ಮ ರೈತರು ಇಲಾಖೆಯಿಂದ ಬದು ನಿರ್ಮಾಣ ಇದೆ ಮಾಡ್ಕೊಳ್ಳಿ ಅಂತಂದ್ರೆ ಅದರಲ್ಲಿ ನಮಗೆ ಎಷ್ಟು ಅನುದಾನ ಬರುತ್ತೆ, ಅದು ನಮಗೆ ಖರ್ಚು ಜಾಸ್ತಿ ಬರುತ್ತೆ, ಹಾಗಾಗಿ ನಾವು ಮಾಡ್ಕೊಂಡ್ರೆ ಅನುಕೂಲವೋ ಅನಾನುಕೂಲವೋ ಅಂತ ಯೋಚನೆಯನ್ನ ಮಾಡತಕ್ಕಂಥ ಪರಿಸ್ಥಿತಿಯಲ್ಲಿ ನಮ್ಮ ರೈತಾಪಿ ವರ್ಗ ಇದೆ. ಈಗ ನಾವು ಸಾವಯವ ಕೃಷಿ ಮಾಡಬೇಕಂತ ಆಸಕ್ತಿ ಇದೆ, ಸಾವಯವ ಕೃಷಿಗೆ ಬಂದ್ರೆ ಹೆಚ್ಚು ಇಳುವರಿ ಬರಲ್ಲ, ನಾವು ಬೆಳೆದಂತ ಬೆಳೆಗೆ ಒಳ್ಳೆ ರೇಟ್ ಸಿಗಲ್ಲ ಅನ್ನೋ ಒಂದು ಮನೋಭಾವನೆಯಲ್ಲಿದ್ದಾರೆ ರೈತರು. ಪಕ್ಕದಲ್ಲಿ ರಾಸಾಯನಿಕ ಕೃಷಿ ಮಾಡಂತ ರೈತ ಚೆನ್ನಾಗಿ ಇಳುವರಿ ತಾಣ್ತಾನೆ, ಅವನಿಗೆ ಇಳುವರಿ ಜಾಸ್ತಿ ಬಂದ್ರಿಂದ ಬೆಲೆ ಈಗ ಸಾವಯವ ಕೃಷಿಯಲ್ಲಿ ಮಾಡಿದ್ಕೂ ರಾಸಾಯನಿಕ ಕೃಷಿಯಲ್ಲಿ ಮಾಡಿದ್ದಕ್ಕೂ ಸಮನಾಗಿದ್ರು ಅವನಿಗೆ ಹೆಚ್ಚು ಲಾಭ ಬರುತ್ತೆ. ಹಂಗಾಗ್ಬಿಟ್ಟು ಈ ಸಾವಯವ ಕೃಷಿಗೆ ಬರುವಂತ ಅನಿವಾರ್ಯತೆ ಇದೆ ಅಂತೀರ ರೈತರು? ಖಂಡಿತ ಬರಬೇಕು. ಯಾಕೆ ಹೇಳ್ತೀನಿ ಅಂದ್ರೆ ಈ ದಿನ ಒಬ್ಬ ರೈತ 200 ಚೀಲ ರಾಸಾಯನಿಕ ಪದಾರ್ಥಗಳನ್ನ ಬಳಸಿ ಈರುಳ್ಳಿಯನ್ನ ಬೆಳೆದಿದ್ರೆ, ಇನ್ನೊಬ್ಬ ರೈತ ಸಾವಯವ ಕೃಷಿಯಲ್ಲಿ 200 ಚೀಲ ಈರುಳ್ಳಿಯನ್ನ ಬೆಳೆದಿದ್ರೆ, ರಾಸಾಯನಿಕವನ್ನು ಬಳಸಿ ಬೆಳೆದಂತ ರೈತ ಪ್ರತಿನಿತ್ಯ 10-10 ಚೀಲ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಅವನು ಬರೀ ರಾಸಾಯನಿಕವನ್ನ ಬಳಸಿ ಬೆಳೆದಿದ್ರಿಂದ ಇಟ್ಕೊಳ್ಳುವಂತ ಶಕ್ತಿ ಆ ಒಂದು ಪದಾರ್ಥದಲ್ಲಿ ಇರೋದಿಲ್ಲ. ಅದಕ್ಕೆ ಅವನು ಯಥೇಚ್ಛವಾಗಿ ಗೊಬ್ಬರಗಳನ್ನು ಕೊಟ್ಟಿದ್ರಿಂದ ಅದರಲ್ಲಿ ಕೊಳೆ ರೋಗ ಬರ್ತಕ್ಕಂತ ಸಾಧ್ಯತೆ ಜಾಸ್ತಿ ಇರುತ್ತೆ, ಕೊಳತು ಹೋಗ್ತಕ್ಕಂತ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಒಂದ್ರಿಂದ ಒಂದು ಗೆಡ್ಡೆಗೆ ಅದು ಹರಡಿ ಇವತ್ತು 200 ಚೀಲ ಬೆಳೆದಂತ ರೈತ ಮಾರ್ಕೆಟ್ಗೆ 100 ಚೀಲ ಹಾಕೊಂಡು ಹೋಗಿರ್ತಕ್ಕಂಥ ನಿದರ್ಶನ ಇದೆ. ಅದೇ ಸಾವಯವ ರೈತ 200 ಚೀಲ ಬೆಳೆದಿದ್ರಲ್ಲಿ ಒಂದು ಚೀಲನೂ ಕಡಿಮೆ ಆಗದೆ 6 ತಿಂಗಳು ಮನೆಯಲ್ಲೇ ಇಟ್ಕೊಂಡು ತಗೊಂಡೋಗಿ ಮಾರ್ಕೆಟಲ್ಲಿ ಮಾರಾಟ ಮಾಡಿದಂಥ ನಿದರ್ಶನಗಳು ನಮ್ಮಲ್ಲಿ ಇದ್ದಾವೆ. ಅಂದ್ರೆ ಸಾವಯವ ಕೃಷಿಯಲ್ಲಿ ಬೆಳೆದ್ರೆ ಸುಮಾರು ದಿನ ಅದನ್ನ ನಾವು ಇಟ್ಕೋಬಹುದು, ಇದೇ ಸಾಕ್ಷಿ. ರಾಸಾಯನಿಕದಲ್ಲಿ ಬೆಳೆದ್ರೆ ಅದು ಬೆಳಿಬಹುದು, ಇಟ್ಕೊಳ್ಳೋಕೆ ಆಗೋದಿಲ್ಲ. ಮಾರ್ಕೆಟಲ್ಲಿ ಅವು ಆ ದಿನ ರೇಟ್ ಕಡಿಮೆ ಇದ್ರೂ ಕೂಡ ಈ 200 ಚೀಲ ರಾಸಾಯನಿಕ ಬೆಳೆದಂತ ರೈತ ಮಾರಾಟ ಮಾಡಲೇಬೇಕಾದಂತ ಪರಿಸ್ಥಿತಿ ಒದಗಿ ಬರುತ್ತೆ. ಏನು ಒಂದು ಚೀಲಕ್ಕೆ ಅವನು ಖರ್ಚಾಗಿರ್ತಾನೆ, ಆ ಖರ್ಚು ಕೂಡ ಸಿಗದೆ ಅವನು ಅಲ್ಲಿ ಮಾರ್ಕೆಟಲ್ಲಿ ಕೊಡತಕ್ಕಂಥ ಬಿಲ್ಲನ್ನು ತಗೊಳ್ಳದೆ ವಾಪಸಾಗಿ ಬಂದು ನೊಂದು ಬಹಳ ತೊಂದರೆಗೆ ಈಡಾಗಿರ್ತಕ್ಕಂತ ಕುಟುಂಬಗಳು ನಮ್ಮ ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳ ಜನ ಇದ್ದಾರೆ. ಅದಕ್ಕೋಸ್ಕರನೇ ನಾನು ವಿನಂತಿ ಮಾಡ್ಕೊಳ್ತೀನಿ, ನಮ್ಮ ರೈತರು ಸಾವಯವ ಕಡೆ ಮುಖ ಮಾಡಬೇಕು, ಖರ್ಚನ್ನ ಕಡಿಮೆ ಮಾಡಬೇಕು. ಮೇನ್ ಸಾವಯವದ ಉದ್ದೇಶ ಖರ್ಚು ಕಡಿಮೆ ಆಗಬೇಕು, ಆದಾಯ ಜಾಸ್ತಿ ಆಗಬೇಕು. ರೈತನ ಆದಾಯ ದ್ವಿಗುಣ ದ್ವಿಗುಣ ಅಂತ ನಾವು ಮಾತಾಡ್ತೀವಲ್ಲ, ಅದು ಎಲ್ಲಿ ಆಗುತ್ತೆ ಅಂದ್ರೆ ನಮ್ಮ ಸಾವಯವ ಕೃಷಿಯಿಂದ ಮಾತ್ರ ಸಾಧ್ಯ. ಯಾಕೆ ಅಂದ್ರೆ ನಮ್ಮ ಸಾವಯವ ಕೃಷಿಯಲ್ಲಿ ಮನೆ ಸ್ವಂತ ಬೀಜವನ್ನು ಬಳಸ್ತೀವಿ, ಮನೆ ಸ್ವಂತ ಔಷಧಿಗಳನ್ನ ತಯಾರು ಮಾಡ್ತೀವಿ, ಸುತ್ತಮುತ್ತ ಸಿಗ್ತಕ್ಕಂಥ ಏನು ಔಷಧಿ ಇರ್ತಕ್ಕಂಥ ಗಿಡಗಳ ಎಲೆಗಳನ್ನ ಬಳಸಿ ಔಷಧಿಯನ್ನ ಮಾರ್ಪಾಡಾಗಿ ಬಳಸಿ ಜೀವಸಾರ ಘಟಕವನ್ನ ಅದರಲ್ಲಿ ನಾವು ಔಷಧಿ ಮಾಡಿ ಬಳಸಿದರೆ ರೈತನಿಗೆ ಉತ್ತಮವಾದಂಥ ಇಳುವರಿಯೂ ಕೂಡ ಬರುತ್ತೆ, ಮತ್ತೆ ಬೆಳೆಯೂ ಸಿಗುತ್ತೆ. ಜೊತೆಗೆ ಅವನು 4 ದಿನ ತಡೆ ಹಿಡಿಬಹುದು, ಒಳ್ಳೆ ರೇಟ್ಗೆ ಮಾರಾಟ ಮಾಡಬಹುದು. ಇಲ್ಲ ಅಂದ್ರೆ ಏನಾಗುತ್ತೆ,